ಮತ್ತು ಈ ಒಂದು ಹಂತದಲ್ಲಿ ಸಾಧಾರಣವಾಗಿ ನಮಗೆ ಕಂಡು ಬರ್ತಕ್ಕಂತಹ ಒಂದು ಕೀಟಬಾಧೆ ಅಂತ ಹೇಳಿದ್ರೆ ಆ ಒಂದು ಸುರುಳಿ ಪೂಚಿ. ಶೇಂಗಾದಲ್ಲಿ ಬಹಳ ಸುರುಳಿ ಪೂಚೆ ಒಂದು ಕಾಣಿಸ್ತಾ ಇರುತ್ತೆ, ಲಕ್ಷಣ ಕಾಣಿಸ್ತಾ ಇರುತ್ತೆ. ಎಲ್ಲೆಲ್ಲಿ ಸುರುಳಿ ಪೂಚಿ ಕೀಟದ ಒಂದು ಬಾಧೆ ಕಾಣಿಸುತ್ತೆ ಅಲ್ಲಿ ಮಾನೋಕ್ರೋಟೋಫಾಸ್ 1 ಮಿಲಿ 1 ಲೀಟರ್ ನೀರಿಗೆ ಅಥವಾ ಸ್ಪೈನೋಸೈಡ್ ಅಂತ ಹೇಳತಕ್ಕಂತಹ ಕೀಟನಾಶಕವನ್ನ 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂತಹ ಕೀಟನಾಶಕವನ್ನ 0.2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಿದಾಗ ಈ ಒಂದು ಕೀಟದ ಹಾವಳಿಯನ್ನ ತಡಿಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಬಹಳ ಹೆಚ್ಚಿನ ಒಂದು ಬಾಧೆ ಕಾಣಿಸ್ತು ಅಂತ ಹೇಳಿದ್ರೆ ನಮ್ಮ ಬಾರೆಕಂಟಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅಥವಾ ನಮ್ಮಲ್ಲಿ ಹಲವಾರು ರೈತರು ಬಳಕೆ ಮಾಡ್ತಾ ಇರ್ತಾರೆ. ಬಾರೆ ಗಿಡದ ಒಂದು ಕೊಂಬೆಯನ್ನ ಮೊದಲಿಗೆ ಶೇಂಗಾ ಹೊಲದಲ್ಲಿ ಸಾಲುಗಳ ಮೇಲೆ ಹಾರಿಸಿ ನಂತರ ಸಿಂಪರಣೆಯನ್ನ ಮಾಡೋದ್ರಿಂದ ನೇರವಾಗಿ ಕೀಟನಾಶಕ ಕೀಡಿಗಳ ಮೇಲೆ ಬೀಳಲಿಕ್ಕೆ ಅನುಕೂಲ ಆಗುತ್ತೆ. ತನ್ನಿಮಿತ್ತ ಹೆಚ್ಚಿನ ಒಂದು ಕೀಟ ಹತೋಟಿ ಸಾಧ್ಯ ಆಗುತ್ತೆ, ಇದನ್ನ ಗಮನಿಸಬೇಕು. ಎರಡನೇದಾಗಿ ಇನ್ನೊಂದು ಈ ಒಂದು ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಇನ್ನೊಂದು ಕೀಟ, ಪ್ರಮುಖವಾದಂತಹ ಕೀಟ ಅಂತ ಹೇಳಿದ್ರೆ ರಬ್ಬರ್ ಹುಳ ಅಥವಾ ಲದ್ದಿ ಹುಳುವಿನ ಬಾಧೆಯನ್ನ ನಾವು ಗಮನಿಸ್ತಾ ಇರ್ತೀವಿ. ಈ ಒಂದು ರಬ್ಬರ್ ಹುಳ ಅಥವಾ ಲದ್ದಿ ಹುಳದ ಬಾಧೆ ಇದ್ದಾಗ ಎಲೆಗಳ ಮೇಲೆ ವೃತ್ತಾಕಾರದ ತೂತುಗಳು ಕಾಣಿಸ್ತವೆ, ಆದ್ರೆ ಕೀಡೆ ಕಾಣಿಸೋದಿಲ್ಲ. ಕೇವಲ ರಾತ್ರಿಯ ವೇಳೆ ಬಂದು ಎಲೆಗಳನ್ನ ತಿಂದು ಹೋಗ್ತಕ್ಕಂತಹ ಒಂದು ಬಾಧೆಯ ಲಕ್ಷಣವನ್ನ ನಾವು ಗಮನಿಸ್ತೇವೆ. ಈ ಒಂದು ಕೀಟದ ನಿಯಂತ್ರಣ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಗಲು ಹೊತ್ತಿನಲ್ಲಿ ರಾಸಾಯನಿಕದ ಸಿಂಪರಣೆಯನ್ನ ಮಾಡಿದ್ರೆ ಹತೋಟಿ ಆಗೋದಿಲ್ಲ. ಸಾಯಂಕಾಲದ ಸೂರ್ಯ ಮುಳುಗುವ ವೇಳೆಯಲ್ಲಿ ಸಿಂಪರಣೆ ಮಾಡಬೇಕು. ಹಲವಾರು ಕೀಟನಾಶಕಗಳು ಇವತ್ತು ಸಂಪರ್ಕ ಕೀಟನಾಶಕಗಳು ಲಭ್ಯ ಇದೆ. ಈಗಾಗಲೇ ನಾವು ಸುರುಳಿ ಪೂಚಿಗೆ ಹೇಳಿದಂತ ಕೀಟನಾಶಕಗಳನ್ನೇ ಇಲ್ಲೂ ಸಹ ಬಳಕೆ ಮಾಡ್ಕೊಳ್ಬಹುದು. ಅಥವಾ ಈ ಒಂದು ಕೀಟದ ನಿಯಂತ್ರಣಕ್ಕಾಗಿ ಒಂದು ವಿಷ ಪಾಷಾಣವನ್ನ ತಯಾರು ಮಾಡೋದನ್ನ ಸಹ ಬಹಳ ಯಶಸ್ವಿಯಾಗಿ ನಾವು ಮಾಡಬಹುದು. ಈ ಒಂದು ವಿಷ ಪಾಷಾಣವನ್ನ ತಯಾರು ಮಾಡಬೇಕಾದ್ರೆ ಪ್ರತಿ ಎಕರೆ ಭೂಮಿಗೆ ಸುಮಾರು 20 ಕೆಜಿ ಅಕ್ಕಿ ಅಥವಾ ಗೋಧಿಯ ತೌಡು ಬೇಕಾಗುತ್ತೆ. 20 ಕೆಜಿ ತೌಡಿಗೆ ಸುಮಾರು 4-5 ಕೆಜಿಯಷ್ಟು ಬೆಲ್ಲ, 4-5 ಲೀಟರ್ ನೀರನ್ನ ಬೆರೆಸಿ 1 ಎಕರೆಗೆ 250 ಮಿಲಿ ಮಾನೋಕ್ರೋಟೋಫಾಸ್ ರಾಸಾಯನಿಕವನ್ನು ಮಿಶ್ರಣ ಮಾಡಬೇಕು. ಇದಿಷ್ಟು ಮಿಶ್ರಣವನ್ನ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಒಳಗೆ ಹಾಕಿ 1 ದಿವಸ ಕಳಿಲಿಕ್ಕೆ ಬಿಡಬೇಕು. ಮರುದಿವಸ ಸಾಯಂಕಾಲ ಸಾಲುಗಳ ಮಧ್ಯೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ನಾವು ಇಟ್ಟಾಗ ಈ ಒಂದು ಪಾಷಾಣವನ್ನ ಕೀಟಗಳು ಅದಕ್ಕೆ ಆಕರ್ಷಣೆಗೊಂಡು ತಿಂದು ಸಾಯೋದನ್ನ ನಾವು ನೋಡ್ತೀವಿ. ಒಂದು ಉಂಡೆಯನ್ನಾಗಿ ಮಾಡುವ ಇಡಬಹುದು ಅಥವಾ ಸಾಲುಗಳಲ್ಲಿ ಉಗ್ಗುವುದರ ಮೂಲಕ ಸಹ ಇದನ್ನ ನಾವು ಬಳಕೆ ಮಾಡ್ಕೊಳ್ಬಹುದು. ಇದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಆದ್ರೆ ಇದ್ರಲ್ಲಿ ಎಚ್ಚರಿಕೆ ಏನಂತ ಹೇಳಿದ್ರೆ ಯಾವುದೇ ಸಾಕು ಪ್ರಾಣಿಗಳನ್ನ ನಾವು ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕೋಳಿಗಳನ್ನ ನಾವು ಅಲ್ಲಿ ಸತ್ತ ಹುಳುಗಳನ್ನ ಆರಿಸಿ ತಿನ್ಲಿಕ್ಕೆ ಬಿಡಬಾರದು. ಎರಡನೆಯದಾಗಿ ಯಾವುದೇ ಸಾಕು ಪ್ರಾಣಿಗಳಲ್ಲಿ ಇದನ್ನ ಬೆಲ್ಲದ ವಾಸನೆಗೆ ಆಕರ್ಷಣೆಗೊಳ್ಳದಂತೆ ದೂರ ಇಡೋದನ್ನ ಸಹ ನಾವು ಎಚ್ಚರಿಕೆಯನ್ನ ತಗೊಳ್ಬೇಕಾಗತ್ತೆ. ಮೂರನೇದಾಗಿ ಸಂಜೆಯ ವೇಳೆ ಮಾತ್ರ ಈ ಒಂದು ಪ್ರಯೋಗವನ್ನ ನಾವು ಮಾಡ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ಇನ್ನ ಮೂರನೇ ಮುಖ್ಯ ಬೆಳೆ ನಮಗೆ ಕಾಣಿಸ್ತಾ ಇರೋದು ಈ ಒಂದು ಭಾಗದಲ್ಲಿ ಅಂತ ಹೇಳಿದ್ರೆ ಈರುಳ್ಳಿ ಅಥವಾ ಉಳ್ಳಾಗಡ್ಡೆ. ಇತ್ತೀಚೆಗೆ ಬಹಳ ಹೆಚ್ಚಿನ ಒಂದು ಬೆಲೆ ಬರಬಹುದು ಅಂತ ಹೇಳೋದಕ್ಕೆ ಸಾಕಷ್ಟು ಕ್ಷೇತ್ರ ನಾವು ಇವತ್ತು ಉಳ್ಳಾಗಡ್ಡೆಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದೀವಿ. ಈ ಉಳ್ಳಾಗಡ್ಡೆಗೆ ಬರ್ತಕ್ಕಂತಹ ಒಂದು ಪ್ರಮುಖ ಕೀಟಬಾಧೆ ಅಂತ ಹೇಳಿದ್ರೆ ಥ್ರಿಪ್ಸ್ ನುಷಿಯ ಬಾಧೆ. ಈಗಾಗಲೇ ಅಂಚುಗಳು ಒಣಗಿದಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಕೀಟದ ಬಾಧೆಯ ಲಕ್ಷಣ. ಈ ಒಂದು ಕೀಟದ ಬಾಧೆ ತೀವ್ರವಾದಾಗ ಅಲ್ಪ ಪ್ರಮಾಣದಲ್ಲಿ ಈ ಒಂದು ಕೀಟದ ಬಾಧೆ ಇದ್ರೆ ಇಮಿಡಾಕ್ಲೋಪಿಡ್ 1 ಲೀಟರ್ ನೀರಿಗೆ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಹೆಚ್ಚಿನ ಒಂದು ಬಾಧೆಯ ಲಕ್ಷಣ ಕಾಣಿಸ್ತು ಅಥವಾ ನೀರಾವರಿ ಪ್ರದೇಶ ಇದ್ದಂತಹ ಸಂದರ್ಭದಲ್ಲಿ ಪಿಪ್ರೋನಿಲ್ ಈ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ಬೆರೆಸಿ ಸಿಂಪಡಣೆಯನ್ನ ಮಾಡಿದ್ರೆ ಈ ಒಂದು ಕೀಟದ ಬಾಧೆಯನ್ನ ರಕ್ಷಣೆ ಮಾಡಬಹುದು. ಬಹಳ ಪ್ರಮುಖವಾಗಿ ಪೊಟ್ಯಾಶ್ ಗೊಬ್ಬರವನ್ನ ಬಳಕೆ ಮಾಡೋದ್ರಿಂದ ಸಹ ಈ ಒಂದು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಮತ್ತೆ ಕಾಲದಿಂದ ಕಾಲಕ್ಕೆ ಅಲ್ಲಲ್ಲಿ ಮಳೆ ಆಗ್ತಾ ಇದ್ರೆ ಈ ಒಂದು ಕೀಟದ ಬಾಧೆ ಕಡಿಮೆ ಇರುತ್ತೆ. ಇಲ್ಲ ಕೃತಕವಾಗಿ ನಾವು ತುಂತುರು ನೀರಾವರಿ ಘಟಕಗಳನ್ನ ಅಳವಡಿಸೋದ್ರಿಂದ ಸಹ ಈ ಒಂದು ಕೀಟದ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು ಬಹಳ ಪ್ರಮುಖವಾಗಿ. ಇನ್ನ ಈ ಥ್ರಿಪ್ಸ್ ನುಷಿಯ ಬಾಧೆಯ ಜೊತೆಗೆ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಉಳ್ಳಾಗಡ್ಡೆಯಲ್ಲಿ ನೇರಳೆ ಮಚ್ಚೆ ರೋಗ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಲ್ಲಿ ಗರಿಗಳ ಮಧ್ಯೆ ಕಂದು ಬಣ್ಣದ ಒಂದು ಮಚ್ಚೆಗಳನ್ನ ನಾವು ಕಾಣ್ತಾ ಇರ್ತೀವಿ. ಆ ಒಂದು ಮಚ್ಚೆಯ ಲಕ್ಷಣ ಕಾಣಿಸ್ತು ಅಂತ ಹೇಳಿದ್ರೆ ಅದು ನೇರಳೆ ಮಚ್ಚೆ ರೋಗ ಅಂತ ಸಹ ಕರಿತೀವಿ. ಅಂತಹ ಬಾಧೆ ಕಂಡು ಬಂದಾಗ ಹೆಕ್ಸಾಕೊನೋಜೋಲ್ ಈ ಒಂದು ಶಿಲೀಂಧ್ರ ನಾಶಕವನ್ನ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡೋದ್ರಿಂದ ಈ ಒಂದು ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಇದು ಬಹಳ ಪ್ರಮುಖವಾಗಿ ಉಳ್ಳಾಗಡ್ಡೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ರೋಗ ಮತ್ತು ಕೀಟ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ಮುಂಗಾರಿನಲ್ಲಿ ಕಂಡು ಬರ್ತಕ್ಕಂತಹ ಬೆಳೆ ಅಂತ ಹೇಳಿದ್ರೆ ಮೆಣಸಿನಕಾಯಿ. ಅಲ್ಲಲ್ಲಿ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯೋದನ್ನ ನಾವು ಕಾಣ್ತಾ ಇದೀವಿ. ಈ ಒಂದು ಮೆಣಸಿನಕಾಯಿಯಲ್ಲಿ ಬರ್ತಕ್ಕಂತಹ ನುಷಿಯ ಬಾಧೆಗೆ ಈಗಾಗಲೇ ನಾನು ಈರುಳ್ಳಿಯಲ್ಲಿ ಹೇಳಿದಂತಹ ಕೀಟನಾಶಕವನ್ನೇ ನಾವು ಬಳಕೆಯನ್ನ ಮಾಡ್ಕೊಳ್ಬಹುದು. ಬಹಳ ಪ್ರಮುಖವಾಗಿ ನಾವು ಮೆಣಸಿನಕಾಯಿ ಬೆಳೆಯಂತ ರೈತರಿಗೆ ಹೇಳತಕ್ಕಂತಹ ಕಿವಿ ಮಾತು ಅಂತಂದ್ರೆ, ನೀವು ಬೆಳೆಯ ನಾಟಿ ಮಾಡುವ ಪೂರ್ವದಲ್ಲಿಯೇ ಮಣ್ಣಿಗೆ ಸುಮಾರು 1 ಎಕರೆಗೆ 2 ಕ್ವಿಂಟಾಲ್ನಷ್ಟು ಬೇವಿನ ಹಿಂಡಿಯನ್ನ ನಾವು ಬಳಕೆ ಮಾಡಿದ್ದೆ ಆದ್ರೆ ಈ ಒಂದು ಕೀಟದ ಬಾಧೆ ಕ್ರಮೇಣ ಕಡಿಮೆ ಆಗುತ್ತೆ. ಅದರಿಂದ ಹೆಚ್ಚಿನ ಹೊತ್ತನ್ನ ನಾವು ಬೇವಿನ ಹಿಂಡಿಯನ್ನ ಮಣ್ಣಿಗೆ ಸೇರಿಸೋದ್ರ ಮೂಲಕ ಮತ್ತೆ ಅದರಲ್ಲಿ ಬರ್ತಕ್ಕಂತಹ ಹಲವಾರು ಬ್ಯಾಕ್ಟೀರಿಯಾ ರೋಗಗಳನ್ನ ಕಡಿಮೆ ಮಾಡ್ಕೊಳ್ಳಕ್ಕೋಸ್ಕರ ಆ ಒಂದು ಸಸಿಗಳನ್ನ ಸ್ಯೂಡೋಮೋನಾಸ್ ನಿಂದ ಉಪಚಾರ ಮಾಡಿ, ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಸ್ಯೂಡೋಮೋನಾಸ್ ಫ್ಲೋರೆಸೆನ್ಸ್ ಅಂತಕ್ಕಂತಹ ಜೈವಿಕ ಬ್ಯಾಕ್ಟೀರಿಯಾ ನಾಶಕವನ್ನ ಬಳಕೆ ಮಾಡಿ ಅದರಲ್ಲಿ ಅದ್ದಿ ನಾವು ನಾಟಿ ಮಾಡೋದ್ರಿಂದ ಆ ಒಂದು ರೋಗದ ಬಾಧೆ ಕಡಿಮೆ ಆಗುತ್ತೆ. ಅಲ್ಲದೆ ಮಣ್ಣಿಗೆ ನಾವು ಪೂರ್ವದಲ್ಲಿ, ಅಂದ್ರೆ ಸಸಿ ಮಾಡುವ ಪೂರ್ವದಲ್ಲಿಯೇ ಪ್ರತಿ ಎಕರೆಗೆ 7-8 ಕೆಜಿಯಷ್ಟು ಟ್ರೈಕೋಡರ್ಮ ಸ್ಯೂಡೋಮೋನಸ್ ಇವುಗಳ ಮಿಶ್ರಣವನ್ನ ನಾವು ಸಗಣಿ ಗೊಬ್ಬರದ ಜೊತೆಗೆ ಬಳಕೆ ಮಾಡಿ ನಾವು ಭೂಮಿಗೆ ಸೇರಿಸಿದ್ದೆ ಆದ್ರೆ ಹಗೆ ಸಾಯತಕ್ಕಂಥದ್ದು, ಪೂರ್ವದಲ್ಲೇ ಸಣ್ಣ ವಯಸ್ಸಿನ ಹಗೆಗಳು ಸಾಯತಕ್ಕಂಥದ್ದು ಅಥವಾ ಆ ಒಂದು ಬೆಂಕಿ ರೋಗದ ಚಿಹ್ನೆಗಳು ಆ ಒಂದು ಕಾಯಿಯ ಮೇಲೆ ಬರ್ತಕ್ಕಂಥದ್ದು, ಎಲೆ ಮಚ್ಚೆ ರೋಗದ ಒಂದು ಬಾಧೆ ಇವುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ನಾವು ಮೆಣಸಿನಕಾಯಿ ಹಾಕ್ತೀವಿ, ಪ್ರತಿ 15-20 ಸಾಲಿಗೆ 1 ಸಾಲು ಚೆಂಡು ಹೂವನ್ನ ನಾವು ನಾಟಿ ಮಾಡೋದ್ರಿಂದ 15 ದಿವಸಗಳ ಪೂರ್ವದಲ್ಲಿಯೇ ನಾಟಿ ಮಾಡೋದ್ರಿಂದ ಹೆಚ್ಚಿನ ಒಂದು ತ್ರಿಪ್ಸ್ನುಷಿಗಳು ಆ ಒಂದು ಚೆಂಡು ಹೂವಿನ ಮೇಲೆ ಬಾಧಿಸೋದ್ರಿಂದ ಆ ಹೂವುಗಳನ್ನ ಕಿತ್ತು ತೆಗೆದಾಗ ಪ್ರಮುಖ ಬೆಳೆಯಲ್ಲಿ ಈ ಎಲೆ ಮುಟ್ಟರು ರೋಗದ ಬಾಧೆಯನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಈ ಒಂದು ತ್ರಿಪ್ಸ್ನುಷಿ ಅಂತಕ್ಕಂಥದ್ದು ನೀಲಿ ಬಣ್ಣಕ್ಕೆ ಬಹಳ ಆಕರ್ಷಣೆಗೊಳ್ಳೋದ್ರಿಂದ ಅಲ್ಲಲ್ಲಿ 1 ಎಕರೆಗೆ 15-20 ನೀಲಿ ಅಂಟು ಬಲೆಗಳನ್ನ ಹಾಕೋದ್ರಿಂದ ಸಹ ಈ ಒಂದು ಹುಳುವಿನ ಬಾಧೆಯನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಸಮಗ್ರ ನಿರ್ವಹಣೆಯನ್ನ ನಾವು ಅಳವಡಿಸ್ಕೊಂಡ್ರೆ ಯಾವುದೇ ಒಂದು ಬೆಳೆ ಇರಲಿ ಅಲ್ಲಿ ಬರ್ತಕ್ಕಂತಹ ಕೀಟ ಮತ್ತು ರೋಗದ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇವತ್ತು ಸಾಕಷ್ಟು ಸಾವಯವ ಕೃಷಿ ಮಾಡ್ತಕ್ಕಂತಹ ರೈತರಿಗೆ ಹಲವಾರು ಜೈವಿಕ ರೂಪದ ಜೈವಿಕ ಮೂಲದ ರೋಗ ಮತ್ತು ಕೀಟನಾಶಕಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಿಗುತ್ತೆ. ಅದೇ ರೀತಿ ಹಲವಾರು ರಾಸಾಯನಿಕ ಕೃಷಿಯನ್ನು ಅಳವಡಿಸಿಕೊಂಡಂತ ರೈತರಿಗೆ ಸಾಕಷ್ಟು ರಾಸಾಯನಿಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಯಾವ ವ್ಯವಸ್ಥೆಯಲ್ಲಿ ಯಾವ ವಿಧಾನದಲ್ಲಿ ನಾವು ನಮ್ಮ ಕೃಷಿಯನ್ನ ಮಾಡ್ತೀವಿ ಅನ್ನೋದನ್ನ ಅರ್ಥಕೊಂಡು ಅದಕ್ಕೆ ಸೂಕ್ತವಾದಂತಹ ಸೂಕ್ತ ಪರಿಕರಗಳನ್ನ ನಾವು ಸಂಗ್ರಹಣೆ ಮಾಡಿಟ್ಕೊಂಡು ಕಾಲದಿಂದ ಕಾಲಕ್ಕೆ ತಜ್ಞರ ಒಂದು ಸಲಹೆ ಅಥವಾ ಶಿಫಾರಸನ್ನ ಪಡೆದು ನಾವು ಬಳಕೆ ಮಾಡ್ಕೊಂಡಿದ್ದೆ ಆದ್ರೆ ಯಶಸ್ವಿಯಾದಂತಹ ಕೃಷಿ ನಮ್ಮ ಮುಂಗಾರಿನಲ್ಲಿ ಸಾಧ್ಯ ಆಗುತ್ತೆ. ಈಗಾಗಲೇ ಸಾಕಷ್ಟು ಒಳ್ಳೆಯ ಮಳೆ ಬರ್ತಾ ಇರೋದ್ರಿಂದ ಕಾಲದಿಂದ ಕಾಲಕ್ಕೆ ಒಳ್ಳೆಯ ಬೆಳೆ ಅಥವಾ ಒಳ್ಳೆಯ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಸಹ ನಮಗೆ ಸಹಕಾರಿಯಾಗುತ್ತೆ. ಬಹಳ ಪ್ರಮುಖವಾಗಿ ನಾವು ರಾಸಾಯನಿಕ ಕೃಷಿ ಮಾಡ್ತಕ್ಕಂತಹ ರೈತರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ದಯವಿಟ್ಟು ಶಿಫಾರಸು ಮಾಡಿದ ಕೀಟನಾಶಕಗಳನ್ನ ಮಾತ್ರ ಬಳಸಿ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೀಟನಾಶಕಗಳನ್ನ ಬಳಸಿ, ಶಿಫಾರಸು ಮಾಡಿದ ಪ್ರಮಾಣದ ಸಿಂಪರಣ ದ್ರಾವಣ ಅಂದ್ರೆ ನೀರು ಬಹಳ ಪ್ರಮುಖವಾದದ್ದು. ಕೆಲವರಿಗೆ ಬಹಳಷ್ಟು ರೈತರು ನಾವು ಗಮನಿಸ್ತಾ ಇರ್ತೀವಿ 10-12 ಟ್ಯಾಂಕ್ ಸಿಂಪರಣೆ ಮಾಡಬೇಕು, ಆದ್ರೆ ಕೇವಲ ನೀರಿನ ಅಭಾವದಿಂದನೋ ಅಥವಾ ಕಾಲಾವಕಾಶ ಕಡಿಮೆ ಇರೋದ್ರಿಂದನೋ ಕೇವಲ 4 ಅಥವಾ 5 ಟ್ಯಾಂಕ್ಗಳನ್ನು ಮಾತ್ರ 1 ಎಕರೆಗೆ ಬಳಕೆ ಮಾಡೋದನ್ನ ನಾವು ನೋಡ್ತೀವಿ. ದಯವಿಟ್ಟು ಈ ತರ ಮಾಡಬೇಡಿ. ಕನಿಷ್ಠ 150-250 ಲೀಟರ್ ನೀರು ಬೆಳವಣಿಗೆಗೆ ಅನುಸಾರವಾಗಿ ಪ್ರತಿ ಎಕರೆ ಪ್ರದೇಶವನ್ನ ಕವರ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನ ಬಳಕೆ ಮಾಡಿ, ಶಿಫಾರಸು ಮಾಡಿದಂತ ಕೀಟನಾಶಕವನ್ನ ರೋಗನಾಶಕವನ್ನ ಬಳಕೆ ಮಾಡಿ, ಗಿಡವನ್ನ ಸಂಪೂರ್ಣವಾಗಿ ತೊಯ್ಯುವಂತೆ ಬಳಕೆ ಮಾಡೋದ್ರಿಂದ ಹೆಚ್ಚಿನ ಒಂದು ರೋಗ ಮತ್ತು ಕೀಟದ ಹತೋಟಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಎಚ್ಚರಿಕೆ ಅಂಶ ಅಂತ ಹೇಳಿದ್ರೆ, ಹಲವಾರು ರೈತ ಬಾಂಧವರು 3-5 ಕೀಟ ರೋಗ ನಾಶಕಗಳು ಮತ್ತೆ ಸಸ್ಯ ಬೆಳವಣಿಗೆ ಪ್ರಚೋದಕಗಳು ಎಲ್ಲವನ್ನ ಮಿಶ್ರಣ ಮಾಡಿ ಬಳಕೆ ಮಾಡ್ತಾ ಇರ್ತದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಆ ಒಂದು ಕೀಟ ರೋಗ ನಾಶಕಗಳ ಮಧ್ಯೆ ಹೊಂದಾಣಿಕೆ ಇದೆಯಾ ಅಂತೇಳಿ. ಹಲವಾರು ಕೀಟನಾಶಕ ಮತ್ತು ರೋಗ ನಾಶಕಗಳಿಗೆ ಹೊಂದಾಣಿಕೆ ಇರೋದಿಲ್ಲ. ಹಾಗಾದಾಗ ಅವು ಬೆಳೆಗಳ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮವನ್ನ ಬೀರುತ್ತೆ. ಅದರಿಂದ ರೈತ ಬಾಂಧವರು ಆ ಹೊಂದಾಣಿಕೆಯ ಪಟ್ಟಿಯನ್ನ ಆ ಕೀಟನಾಶಕಗಳ ಜೊತೆಗೆ ಲೇಬಲ್ ನಲ್ಲಿ ಕೊಟ್ಟಿರ್ತಾರೆ, ಅದನ್ನ ಗಮನಿಸಿ ನಾವು ಬಳಕೆ ಮಾಡಿದಾಗ ಹೆಚ್ಚಿನ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಯಾವುದೇ ಬೆಳೆಗಳ ಬಗ್ಗೆ ಸೂಕ್ತವಾದಂತಹ ತರಬೇತಿಗಳು ತಮಗೆ ಬೇಕಾದ್ರೆ, ಹೆಚ್ಚಿನ ಒಂದು ಮಾಹಿತಿ ಬೇಕಾದ್ರೆ ಕೊಪ್ಪಳದಲ್ಲಿರ್ತಕ್ಕಂತಹ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ನನ್ನ ದೂರವಾಣಿ ಸಂಖ್ಯೆ 9900045705. ತಾವು ದಯವಿಟ್ಟು ನನಗೆ ಈ ಒಂದು ದೂರವಾಣಿ ಮೂಲಕ

ಕೊಡ